ಗೀತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಇಂದು ಮಿಲನದ ಸಂತೋಷ ಶುಭ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಜೀವ ವೀಣೆ ನೀಡು ಹಿಡಿತದ ಸಂಗೀತ